ಶ್ರೀರಾಮಚಂದ್ರನ ಅವತಾರದ ವಿಷಯ. ಶ್ರೀರಾಮಚಂದ್ರ ಚೈತ್ರ ಶುದ್ಧ ನವಮಿ ಪುನರ್ವಸು ನಕ್ಷತ್ರದಲ್ಲಿ ದಶರಥ ಕೌಸಲ್ಯರಲ್ಲಿ ಅವತಾರ ಮಾಡಿತು ಸೀತಾಪತಿ. ಇಂಥ ಶ್ರೀರಾಮಚಂದ್ರನನ್ನು ಅಥ ವಿಪ್ರವಾಸೇ ಸ ಲಕ್ಷ್ಮಣೋವ್ಯಾತ್ ಭರತಾಗ್ರೋ ಜೋಮಾಮ್ ಅಂತ ನಾರಾಯಣ ವರ್ಮ ಹೇಳ್ತಾ ಇದೆ. ಅಂದರೆ ದಾರಿಯಲ್ಲಿ ಶ್ರೀರಾಮನ ರಕ್ಷೆ ಬೇಕು ಅಂತ, ರಾಮಚಂದ್ರ ದೇವರನ್ನ ಉಪಾಸನೆ ಮಾಡಬೇಕು ಅಂತ. ಇಂಥ ಶ್ರೀರಾಮಚಂದ್ರ ದಕ್ಷಿಣ ದಿಕ್ಕಿನಲ್ಲಿ ಯಮನ ಅಂತರ್ಗತನಾಗಿ ಇದ್ದು ಪಾಣಿ ಪ್ರೇರಕನಾಗಿರ್ತಾನೆ. ಅದನ್ನು ಜಗನ್ನಾಥ ದಾಸೋಹರಿಕ ತಾಮ್ರಸಾರದಲ್ಲಿ ಈ ರೀತಿಯಾಗಿ ಉಲ್ಲೇಖ ಮಾಡ್ತಾರೆ. ತರಣಿ ತನಯ ನಿಕೇತನದಿ ಸಂಭರಿತ ಕೋಪ ಟೋಪ ಈ ರೀತಿಯಾಗಿ. ವಿಪ್ರವಾಸವು ಭಯಕ್ಕೆ ಕಾರಣ ಅಂತ ಶಾಸ್ತ್ರ ನಮಗೆ ಹೇಳ್ತಾ ಇದೆ. ವಿಪ್ರ ಪ್ಲಸ್ ವಾಸ, ವಿಪ್ರವಾಸ ಅಂದರೆ ಬ್ರಾಹ್ಮಣರ ಸಹವಾಸ ಅಂತ, ಇದು ಒಂದರ್ಥ. ಇನ್ನೊಂದು ವಿ ಪ್ಲಸ್ ಪ್ರವಾಸ ಅಂದರೆ ವಿಪ್ರವಾಸ ಅಂತ, ಬಲುದೂರದ ಪ್ರಯಾಣ, ಅದು ಕೂಡ ಭಯಕ್ಕೆ ಕಾರಣ ಆಗಿರುವಂಥದ್ದು. ಈ ಎರಡೂ ಕೂಡ ಅಂದರೆ ವಿಪ್ರವಾಸ ಅಂದರೆ ಬ್ರಾಹ್ಮಣರ ಸಹವಾಸ, ವಿಪ್ರವಾಸ ಅಂದರೆ ಬಲುದೂರದ ಪ್ರಯಾಣ ಅಂತಲೂ ಅರ್ಥ. ಆ ಎರಡೂ ಕೂಡ ಭಯಕ್ಕೆ ಕಾರಣ ಆಗಿರುವಂಥದ್ದು. ಬಹಳ ಕಾಲದ ಬಹುದೂರದ ಪ್ರಯಾಣ ಹೇಗೆ ಭಯಕ್ಕೆ ಕಾರಣನೋ, ಅದೇ ರೀತಿಯಾಗಿ ಕ್ಷಣಕಾಲದ ಬ್ರಾಹ್ಮಣರ ಸಹವಾಸವು ಅಪಚಾರವಾದರೆ ಭಯಕ್ಕೆ ಕಾರಣ ಆಗ್ತಾ ಇದೆ. ಬ್ರಹ್ಮಾದಿ ದೇವತೆಗಳಿಗೆ ನರಸಿಂಹಾವತಾರಕ್ಕೆ ಮುಂಚೆ ಪರಮಾತ್ಮ ಶ್ರೀಮನ್ನಾರಾಯಣನೇ ಈ ಮಾತನ್ನು ಹೇಳ್ತಾನೆ. ಯದಾ ದೇವೇಶು ವೇದೇಶು ಗೋಷು ವಿಪ್ರೇಷು ಸಾಧುಷು ಧರ್ಮೇ ಮೈಚ ವಿದ್ವೇಷ ಸವ ಆಶು ವಿನಶ್ಯತಿ ಅಂತ. ದೇವತೆಗಳಿಗೆ, ವೇದಗಳಿಗೆ, ಗೋವುಗಳಿಗೆ, ಬ್ರಾಹ್ಮಣರಿಗೆ, ಸಾಧುಗಳಿಗೆ, ಧರ್ಮಕ್ಕೆ, ದೇವರಿಗೆ ಅಪಚಾರ ಎಸಗಿದವರು ಕೂಡಲೇ ನಾಶ ಹೊಂದುತ್ತಾರೆ ಅಂತ ಭಾಗವತ ಉಲ್ಲೇಖ ಮಾಡ್ತಾ ಇದೆ. ಯಾಕೆ ಅಂತ ಕೇಳಿದರೆ ಬ್ರಾಹ್ಮಣರ ಸಹವಾಸ ಅಗ್ನಿಯ ಸಹವಾಸ ಇದ್ದಂತೆ. ಬ್ರಾಹ್ಮಣನಲ್ಲಿ ಅಗ್ನಿ ಐದು ರೂಪದಿಂದ ಇರ್ತಾನೆ, ಬಾರಸ್ಪತ್ಯ, ನಾವಸತಿ, ಸಭ್ಯಂಚಿತಿ, ಆಹವನೀಯ ಮತ್ತು ದಾಕ್ಷಿಣಾಗ್ನಿ ಅಂತ. ಬ್ರಾಹ್ಮಣರನ್ನು ನಾವು ಸ್ವಲ್ಪ ಅಲಕ್ಷ್ಯ ಮಾಡಿದ್ರೂ ಸಾಕು, ಅವರ ಕ್ರೋಧ ಅಗ್ನಿ ನಮ್ಮ ಬದುಕನ್ನೇ ಭಸ್ಮ ಮಾಡುತ್ತೆ. ಅದಕ್ಕೆ ಉದಾಹರಣೆ ಕೊಡಬೇಕು ಅಂತಾದರೆ ಅಗಸ್ತ್ಯರ ಕ್ರೋಧ ಅಗ್ನಿ ಸಮುದ್ರವನ್ನೇ ಒಣಗಿಸುತ್ತೆ ಅಂತ ರಾಮಾಯಣದಲ್ಲಿ ನಾವು ಕೇಳ್ತೀವಿ. ಕಾಲಕೇಯ ಎಂಬ ಅಸುರರ ಸಂಹಾರದ ಪ್ರಸಂಗದಲ್ಲಿ ಕೇಳ್ತೀವಿ. ಅಗಸ್ತ್ಯರು ಆ ಸಮುದ್ರದ ತಳದಲ್ಲಿ ಇರತಕ್ಕಂಥ ಅಸುರರ ಸಂಹಾರಕ್ಕಾಗಿ, ಕಾಲಕೇಯ ಅಂತ ಅಸುರರ ಸಮೂಹ ಏನಿದೆ ಅವರ ಸಂಹಾರಕ್ಕಾಗಿ ರಾಮಚಂದ್ರ ದೇವರ ಆಜ್ಞೆಯಂತೆ ಆ ಸಮುದ್ರದಲ್ಲಿರ್ತಕ್ಕಂಥ ಎಲ್ಲ ಜಲವನ್ನು ಕೂಡ ಏಕ ಆಪೋಷಣ ತಗೊಂಡ್ರು ಅಗಸ್ತ್ಯರು ಅಂತ ಈ ರೀತಿಯಾಗಿ ಕೇಳ್ತೀವಿ. ಇನ್ನು ಋಷಿ ಬ್ರಾಹ್ಮಣರ ಕ್ರೋಧ ದಂಡಕಾರಣ್ಯದಲ್ಲೂ ಜ್ವರಿಸುತ್ತೆ. ದೇವೇಂದ್ರನ ಪದವಿಯೇ ಇರಲಿ, ರಾಜಾದಿ ರಾಜನಾಗೇ ಇರಲಿ, ಬ್ರಾಹ್ಮಣರ ಕ್ರೋಧದ ಮುಂದೆ ಎಲ್ಲವೂ ಎಲ್ಲರೂ ಕೂಡ ಬಾಡಿದ ತರಗೆಲೆಗಳಂತೆ ಆಗ್ತಾರೆ ಅಂತ. ಕ್ಷತ್ರಿಯಂ ಚೈವ ಸರ್ಪಂಚ ಬ್ರಾಹ್ಮಣಂಚ ಬಹುಶ್ರುತಂ ಅಂತ ಆ ರೀತಿಯಾಗಿ ಮನುಸ್ಮೃತಿಕಾರ ಹೇಳ್ತಾನೆ. ಬ್ರಾಹ್ಮಣರ ಕ್ರೋಧಕ್ಕೆ ಹೆದರಿದ ಯಮನು ತನ್ನ ಪತ್ನಿ ಶ್ಯಾಮಲೆಗೆ ಹೇಳುವ ಒಂದು ಮಾತು ಕಾಟಕ ಉಪನಿಷತ್ತಿನಲ್ಲಿ ಪ್ರಸಿದ್ಧವಾಗಿರುವಂಥದ್ದು. ವೈಶ್ವಾನರ ಅನ್ನೋ ಹೆಸರಿನಿಂದ ಭಗವಂತ ಎಲ್ಲರಲ್ಲಿ ಇರ್ತಾನೆ, ಬ್ರಾಹ್ಮಣರಲ್ಲಿ, ಎಲ್ಲ ಜೀವರಲ್ಲಿ ಅಂತರ್ಯಾಮಿಯಾಗಿ ಅಂತ. ಅತಿಥಿ ಮನೆಯನ್ನು ಬೆಂಕಿಯಂತೆ ಪ್ರವೇಶ ಮಾಡ್ತಾನೆ. ಬೆಂಕಿಯನ್ನು ಅಲಕ್ಷ್ಯ ಮಾಡಿದ್ರೆ ಅದು ನಮ್ಮನ್ನೇ ಸುಟ್ಟುಬಿಡತ್ತೆ, ಬಲಿ ತೊಗೊಂಡ್ಬಿಡತ್ತೆ, ಮನೆಯನ್ನು ಸುಡುತ್ತೆ. ಅದರಂತೆ ಬೆಂಕಿಗೆ ಸಮಾನರಾಗಿರ್ತಕ್ಕಂಥ ಅತಿಥಿ ಅಭ್ಯಾಗತರನ್ನು ಎಂದಿಗೂ ಕೂಡ ಅಲಕ್ಷ್ಯ ಮಾಡಬಾರ್ದು. ಯಥಾಶಕ್ತಿ ಅವರಿಗೆ ಆದರ ಆತಿಥ್ಯವನ್ನು ಮಾಡಬೇಕು, ಉಪಚಾರ ಮಾಡಬೇಕು ಅಂತ ಶಾಸ್ತ್ರದ ನಿಯಮ. ಒಬ್ಬ ಬ್ರಾಹ್ಮಣ ಸಂತುಷ್ಟನಾದರೆ ಸಕಲ ಇಷ್ಟಾರ್ಥಗಳು ಕೂಡ ನೆರವೇರದಂತೆ, ಅದರಂತೆ ಬ್ರಾಹ್ಮಣನೊಬ್ಬ ಅಸಂತುಷ್ಟನಾದರೆ ಸಕಲ ಅನಿಷ್ಟಗಳು ಕೂಡ ಏಕಕಾಲದಲ್ಲಿ ಒದಗಿ ಬಂದಂತೆ ಅಂತ ಈ ರೀತಿಯಾಗಿ ಶಾಸ್ತ್ರ ನಮಗೆ ಆದೇಶ ಮಾಡುತ್ತೆ. ಬ್ರಾಹ್ಮಣನೊಬ್ಬ ನಮ್ಮ ವಿಷಯದಲ್ಲಿ ನೊಂದುಕೊಂಡ್ರೂ ಸಾಕು, ನಮಗೆ ಶಾಪ ತಟ್ಟಿದಂತೆಯೇ ಸರಿ, ಅವನು ಪ್ರತ್ಯೇಕವಾಗಿ ಶಪಿಸುವ ವಚನಗಳನ್ನು ಹೇಳಬೇಕು ಅಂತೇನಿಲ್ಲ. ಆದ್ದರಿಂದ ವಿಪ್ರವಾಸ ಅನ್ನೋದು ಬಹಳ ಕಷ್ಟಕರವಾದದ್ದು. ಒಬ್ಬ ಬ್ರಾಹ್ಮಣ ಕೇವಲ ಸಂಧಾವನೆಯನ್ನು ಮಾತ್ರ ಮಾಡ್ತಾ ಬದುಕಿದ್ರೂ ಸಾಕು, ಆ ಗಾಯತ್ರಿ ಮಂತ್ರದ ಸಿದ್ಧಿಯಿಂದ ಅಂತಹವನ ಮನಸ್ಸನ್ನು ನೋಯಿಸಿದರೆ ನಾವು ಅನರ್ಥಕ್ಕೆ ಈಡಾದಂತೆ. ಆದ್ದರಿಂದ ಇಂತಹ ಭಯದ ಪ್ರಸಂಗಗಳಲ್ಲಿ ರಾಮದೇವರನ್ನು ನೆನೆದರೆ ನಮಗೆ ಬರ್ತಕ್ಕಂಥ ಎಲ್ಲ ಭಯಗಳು ದೂರ ಆಗುತ್ತೆ, ಯಾವುದೇ ಭಯದ ಪ್ರಸಕ್ತಿ ಅನ್ನೋದು ಇರೋದಿಲ್ಲ. ಈ ಭಯದ ಪರಿಹಾರಕ್ಕೆ ರಾಮರೂಪನೇ ಯಾಕೆ ಅಂತ ಕೇಳಿದ್ರೆ, ಯಮನ ಮನೆಗೆ ಉದ್ದಾಲಕರಿಂದ ಶಬ್ದರಾಗಿರ್ತಕ್ಕಂಥ ನಚಿಕೇತ ಬಂದಾಗ ಯಮ ರಾಮದೇವರ ದಯೆಯಿಂದಲೇ ಅವನನ್ನು ಸತ್ಕಾರ ಮಾಡಿ ಸಾಂತ್ವನ ಮಾಡಿದ್ದು. ಮೂರು ದಿನ ನಚಿಕೇತನಿಗೆ ಉಪವಾಸ ಹಾಕಿದ್ದ ಪಾಪದ ಪ್ರಸಂಗವನ್ನು ರಾಮದೇವರ ಅನುಗ್ರಹದಿಂದ ಮುಂದೆ ತತ್ವೋಪದೇಶ ಮಾಡುವ ಮೂಲಕ ಪರಿಹರಿಸಿಕೊಂಡಿದ್ದು. ಇಂದಿಗೂ ಭಯಪ್ರದನಾಗಿರ್ತಕ್ಕಂಥ ಯಮನ ಅಂತರ್ಯಾಮಿಯಾಗಿ ಇರುವ ರೂಪ ಅಂತಾದರೆ ಶ್ರೀರಾಮಚಂದ್ರ. ಯಮನಿಗೆ ಅಂತರ್ಯಾಮಿಯಾಗಿ ಅನಿರುದ್ಧ, ಅನಿರುದ್ಧನಿಗೆ ಅಂತರ್ಯಾಮಿಯಾಗಿ ದಕ್ಷಿಣ ಅನಿಸಿದ ರತಿ, ರತಿಗೆ ಶ್ರದ್ಧಾನಾಮಕ ಕಾಮ, ಕಾಮನಿಗೆ ಹೃದಯ ನಾಮಕಳಾಗಿರ್ತಕ್ಕಂಥ ಪಾರ್ವತಿ, ಪಾರ್ವತಿಗೆ ರುದ್ರ, ರುದ್ರನಿಗೆ ಪ್ರಾಣ, ಪ್ರಾಣನಿಗೆ ಸೀತಾ, ಸೀತೆಗೆ ರಾಮ ಅಂತ ಹೀಗೆ ಪರಂಪರೆಯಿಂದ ರಾಮನು ಯಮನಿಗೆ ಅಂತರ್ಯಾಮಿಯಾಗಿದ್ದಾನೆ ಅಂತ ನಮಗೆ ಶಾಸ್ತ್ರ ತಿಳಿಸುತ್ತೆ. ಅವನ ಅನುಗ್ರಹದಿಂದ ಯಮ ನಚಿಕೇತನನ್ನು ತೃಪ್ತಿಪಡಿಸಿದ. ಆದ್ದರಿಂದ ದಕ್ಷಿಣ ದಿಕ್ಕಿಗೆ ಯಮನ ನಿಯಾಮಕ ರೂಪ ಅಂತಾದರೆ ಶ್ರೀರಾಮಚಂದ್ರ ಅಂತ ಈ ರೀತಿಯಾಗಿ ಕೂಡ ತಿಳಿಯುವಂಥದ್ದು. ಇದೇ ಕಾರಣಕ್ಕಾಗಿ ಹನುಮಂತ ಸೀತಾನ್ವೇಷಣೆ ಸಂದರ್ಭದಲ್ಲಿ ದಕ್ಷಿಣ ದಿಕ್ಕಿಗೆ ಪ್ರಯಾಣ ಬೆಳೆಸಿದ್ದು ಅಂತ. ಅಂತ್ಯಕಾಲದಲ್ಲಿ ಜೀವ ಪಯಣಿಸುವ ಅಂದರೆ ದೇಹ ತ್ಯಾಗದ ಸಂದರ್ಭದಲ್ಲಿ ಆ ಜೀವನ ಕಿವಿಯಲ್ಲಿ ರುದ್ರದೇವದು ಹೇಳುವುದು ಕೂಡ ಇದೇ ರಾಮನಾಮ ಮಂತ್ರವನ್ನು. ಇನ್ನೊಂದು ದೃಷ್ಟಾಂತ ಕೊಡಬೇಕು ಅಂತಾದರೆ, ರಾಮದೇವರು ಭೂಮಿಯಲ್ಲಿ ಅವತರಿಸಿ ದೇವ ಕಾರ್ಯವನ್ನೆಲ್ಲ ಸಾಧಿಸಿ ಇನ್ನೇನು ಪರಂದಾಭಕ್ಕೆ ಹೊರಡಬೇಕು ಅನ್ನೋಟ್ರಲ್ಲಿ ರುದ್ರದೇವರ ಅವತಾರರಾಗಿರ್ತಕ್ಕಂಥ ದೂರ್ವಾಸರು ಅಲ್ಲಿಗೆ ಆಗಮಿಸ್ತಾರೆ. ಇಂತಹ ಶೀಘ್ರ ಕೋಪಿಯಾದ ಅಂದರೆ ವಿಪ್ರವಾಸ ಶ್ರೀರಾಮನಿಗೆ ಕ್ಷಿಪ್ರವಾಗಿ ಒದಗಿ ಬಂತು. ಶ್ರೀರಾಮನನ್ನು ಕುರಿತು ನನಗೆ ಬಹಳ ಹಸಿವಾಗಿದೆ, ನನ್ನನ್ನು ಶೀಘ್ರ ಸಂತೃಪ್ತಿಪಡಿಸುವಂಥ ದೂರ್ವಾಸರು ಕೇಳ್ಕೊತಾರೆ. ದೂರ್ವಾಸರು ಕೇವಲ ಭೋಜನವನ್ನು ಬಯಸಿ ಬಂದವರಲ್ಲ, ಹಸಿವೆಯನ್ನು ಇಂಗಿಸ್ಲಿಕ್ಕೆ ಶ್ರೀರಾಮನೇ ತೃಪ್ತಿಪಡಿಸ್ಲಿಕ್ಕೆ ಬೇಕು ಅಂತಲೂ ಇಲ್ಲ. ಶ್ರೀಮದಾಚಾರ್ಯರು ದೂರ್ವಾಸರ ಕೋರಿಕೆಯ ಕ್ರಮವನ್ನು ಮಹಾಭಾರತ ತಾತ್ಪರ್ಯನಿರ್ಣಯದಲ್ಲಿ ಬಹಳ ಸುಂದರವಾಗಿ ಚಿತ್ರೀಕರಣ ಮಾಡ್ತಾರೆ. ಸಿದ್ಧಂ ನದೇಯಮುತ ಸಾಧ್ಯಮಪೀತಿ ವಾಚಂ ಅಂತ. ಇದುವರೆಗೆ ಈಗಾಗಲೇ ಸಿದ್ಧಪಡಿಸಿದ ಪದಾರ್ಥ ಆಗಿರಬಾರದು, ಇನ್ನು ಮುಂದೆ ಸಿದ್ಧಪಡಿಸುವಂಥದ್ದು ಆಗಬಾರದು, ಇಂತಹ ಪದಾರ್ಥವನ್ನು ನನಗೆ ಕೂಡಲೇ ನೀಡಬೇಕು ಅಂತ ಶ್ರೀರಾಮಚಂದ್ರನನ್ನು ದೂರ್ವಾಸರು ಹೇಳ್ತಾರೆ. ಎಲ್ಲಿ ಆದರೂ ಇಂತಹ ಪದಾರ್ಥ ದೊರಕೋದಕ್ಕೆ ಸಾಧ್ಯ ಇಲ್ವಾ? ಸಾಧ್ಯ ಇದೆಯಾ? ಒಂದೋ ತಯಾರಾಗಿರುತ್ತೆ, ಇಲ್ಲ ಈಗ ತಯಾರು ಮಾಡಬೇಕಾಗಿರುತ್ತೆ. ಇದು ಒಂದು ತರಹದ ಅನಿರ್ವಚನೀಯ, ಹೇಳಲಿಕ್ಕೆ ಬರಲ್ಲ. ಆದರೆ ಪರಮಾತ್ಮ ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ ಸಮರ್ಥನಾದವನು ತತ್ಕ್ಷಣದಲ್ಲಿ ಕಾಮಧೇನುವಿನ ಕೆಚ್ಚಲಿನಂತೆ ತನ್ನ ನಾಲ್ಕು ಬೆರಳುಗಳಿಂದ ನಾಲ್ಕು ರೀತಿಯ ಭೋಜನ ಪದಾರ್ಥಗಳು ಲೇಹ್ಯ ಪೇಯ ಖಾದ್ಯ ಜೋಶ ಅಂತೇಳಿ ಆ ರೀತಿಯಾಗಿ ಸೃಷ್ಟಿ ಮಾಡಿ ಅದನ್ನು ದೂರ್ವಾಸರಿಗೆ ಉಣಬಡಿಸ್ದ ಅಂತ ನಾವು ರಾಮಾಯಣದಲ್ಲಿ ಕೇಳ್ತೀವಿ. ಹೀಗೆ ಎರಡು ಪ್ರಕರಣಗಳಿಂದ, ಒಂದು ನಚಿಕೇತನ ಪ್ರಸಂಗ, ಎರಡು ದೂರ್ವಾಸರ ಪ್ರಸಂಗ, ಇವುಗಳಿಂದ ವಿಪ್ರವಾಸ ಹೇಗೆ ಎದುರಿಸಬೇಕು, ಶ್ರೀರಾಮಚಂದ್ರನನ್ನು ಉಪಾಸನೆ ಮಾಡಿದ್ರೆ ಎಂಥದೇ ನಮಗೆ ಸಂದರ್ಭ ಬಂದರೂ ಕೂಡ ಅದರಿಂದ ಪಾರಾಗ್ಲಿಕ್ಕೆ ಸಾಧ್ಯ ಅಂತ ಅಲ್ಲಿ ತಿಳಿಸ್ಕೊಡ್ತಾರೆ. ಈಗ ಇನ್ನೊಂದು ರೀತಿ ವಿಶ್ಲೇಷಣೆ, ಅಲ್ಲಿ ವಿಪ್ರ ಪ್ಲಸ್ ವಾಸ ವಿಪ್ರವಾಸ ಅಂತ ಅರ್ಥ ಮಾಡಿದ್ವಿ. ಈಗ ವಿ ಪ್ಲಸ್ ಪ್ರವಾಸ ಅಂದರೆ ವಿಪ್ರವಾಸ ಅಂತ. ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ ಪ್ರವಾಸಗಳಲ್ಲಿ ಉಂಟಾಗ್ತಕ್ಕಂಥ ಭಯ ಪರಿಹಾರಕ್ಕೆ ಶ್ರೀರಾಮಚಂದ್ರನ ರಕ್ಷಣೆ ಅನ್ನೋದು ಅತಿ ಅವಶ್ಯಕ ಅಂತ. ಅದಕ್ಕೆ ಉದಾಹರಣೆ ಅಂದರೆ ಶ್ರೀರಾಮಚಂದ್ರ ವಿಶ್ವಾಮಿತ್ರರ ಪ್ರವಾಸದಲ್ಲಿ ದುತ್ತೆಂದು ಎದುರಾಗಿರ್ತಕ್ಕಂಥ ತಾಟಕಿಯನ್ನು ಸಂಹಾರ ಮಾಡಿ ವಿಶ್ವಾಮಿತ್ರನ ರಕ್ಷಣೆ ಮಾಡಿದ. ಸೀತೆಯನ್ನು ದಂಡಕಾರಣ್ಯದಲ್ಲಿ ವನವಾಸದ ಸಂದರ್ಭದಲ್ಲಿ ಶೂರ್ಪಣಕೆಯಿಂದ ರಕ್ಷಣೆ ಮಾಡಿದ್ದು. ಹೀಗೆ ಪ್ರಯಾಣದಲ್ಲಿ ರಾಮಸ್ಮರಣೆ ಅನ್ನೋದು ಭಯ ಪರಿಹಾರಕತ್ವ. ಅದಕ್ಕೆ ನಾವು ಹೇಳುವ ಶ್ಲೋಕ ಏನು, ಪ್ರಯಾಣ ಕಾಲದಲ್ಲಿ ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನಃ ಉಭಯೋ ಪಾರ್ಶ್ವರಸ್ಥ ಸಶರವು ರಾಮಲಕ್ಷ್ಮಣವು ಅಂತೇಳಿ. ಮುಂದೆ ನಾರಸಿಂಹನಾಗಿ, ಹಿಂದೆ ಶ್ರೀಕೃಷ್ಣನಾಗಿ, ಎಡಾಬಲಗಳಲ್ಲಿ ರಾಮಲಕ್ಷ್ಮಣರು ಧನುರ್ಧಾರಿಗಳಾಗಿ ನಮ್ಮನ್ನು ರಕ್ಷಿಸಲಿ ಅಂತೇಳಿ. ಬೇರೆ ಬೇರೆ ಮಂತ್ರಗಳನ್ನು ಉಚ್ಚರಿಸಲಿಕ್ಕೆ, ಜಪ ಮಾಡಲಿಕ್ಕೆ ವಿಧಿವಿಧಾನಗಳು ನಿಯಮಾವಳಿಗಳೆಲ್ಲ ಹೆಚ್ಚೆಚ್ಚು. ಆದರೆ ರಾಮ ಮತ್ತು ಕೃಷ್ಣ ಮಂತ್ರ ಅನ್ನೋದು ಎಲ್ಲ ಕಡೆ ಎಲ್ಲರೂ ಕೂಡ ಜಪ ಮಾಡ್ಬೋದು. ಸಕಲ ಭಯ ಪರಿಹಾರಕ್ಕೆ ರುದ್ರದೇವರು ಪಾರ್ವತೀದೇವಿಗೆ ಉಪದೇಶ ಮಾಡಿದ್ದು ಇದೇ ರಾಮ ಮಂತ್ರ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತ ದಾಸರು ಹೇಳ್ತಾರೆ. ರಾಮ ಮಂತ್ರವ ಜಪಿಸೋ ಹೇ ಮನೋಜ, ರಾಮ ಮಂತ್ರವ ಜಪಿಸೋ. ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಳಬೇಡ, ಸೋಮಶೇಖರ ತನ್ನ ಬಾಮೆಗೆ ಹೇಳಿದ ಮಂತ್ರ. ಆದ್ದರಿಂದ ರಾಮನಾಮೈ ನಾಮೈವ ನಾಮೈವ ಮಮ ಜೀವನಂ ಅಂತೇಳಿ, ಅದನ್ನು ಬಿಟ್ಟರೆ ತದ್ವಿನಾ ಮಮ ನಾಸ್ತೇವ ನಾಸ್ತೇವ ಗತಿರನ್ಯತ ಅಂತ. ಆದ್ದರಿಂದ ರಾಮನಾಮನ ಎಲ್ಲ ಕಡೆಯಲ್ಲೂ ಕೂಡ ಎಲ್ಲ ಸದ್ಭಕ್ತರು ಚಿಂತನೆ ಮಾಡಬೇಕು ಸಜ್ಜನರು. ಈ ರೀತಿಯಾಗಿ ಒಂದು ಅರ್ಥ. ಇನ್ನೊಂದು ರೀತಿ ಅರ್ಥ ಅಂದರೆ ವಿಪ್ರವಾಸ, ವಿ ಪ್ಲಸ್ ಪ್ರವಾಸ ಅಂತ. ಜೀವನದ ಪ್ರಯಾಣ ಅಂತಲೂ ವ್ಯಾಖ್ಯಾನ ಮಾಡ್ಬೋದು. ಜಡ ದೇಹವನ್ನು ಅಗಲಿರ್ತಕ್ಕಂಥ ಜೀವ ಪ್ರಯಾಣಿಸುವ ಸಂದರ್ಭ, ಪ್ರತಿಯೊಬ್ಬರಿಗೂ ಭಯದ ಸಂದರ್ಭ ಅದು. ಮರಣದ ಭಯಕ್ಕಿಂತ ಇನ್ನೊಂದು ಭಯ ಅನ್ನೋದು ಯಾವ ಜೀವರಿಗೂ ಇಲ್ಲ. ಜೀವನಿಗೆ ದೇಹದ ವಿಯೋಗದ ಪ್ರವಾಸ, ಅದನ್ನು ವಿಪ್ರವಾಸ ಅಂತ ಕರೆಯೋದು. ಇಲ್ಲಿಯೂ ರಾಮನ ಧ್ಯಾನ ಅನ್ನೋದು ಅಭಯಪ್ರದವಾಗಿರ್ತಕ್ಕಂಥದ್ದು. ಜಗದ್ಗುರುಗಳಾಗಿರ್ತಕ್ಕಂಥ ರುದ್ರದೇವರು ಕಾಶಿ ಕ್ಷೇತ್ರದಲ್ಲಿ ಮರಣಶೀಲರಾಗಿರ್ತಕ್ಕಂಥ ಕಿವಿಯಲ್ಲಿ ರಾಮ ಮಂತ್ರವನ್ನು ಈಗಲೂ ಜಪಿಸ್ತಾ ಇರ್ತಾರೆ. ರುದ್ರಾದಿ ದೇವತೆಗಳು ಪರಮಾತ್ಮನೊಬ್ಬನೇ ಅನಾಥ ಬಂಧು ಇನ್ಯಾರೂ ರಕ್ಷಕರಿಲ್ಲ ಅಂತ ಎಚ್ಚರದಿಂದ ಜಾಗೃತರಾಗಿರ್ತಾರೆ. ಏಕಏವ ಹರಿರ್ಬಂಧು ಪುನರನ್ಯೋ ನ ವಿದ್ಯತೆ ಅಂತ, ಪರಮಾತ್ಮನನ್ನು ಬಿಟ್ಟರೆ ಅನ್ಯ ರಕ್ಷಕರು ಇಲ್ಲ ಅಂತ. ದಾಸರು ಅದಕ್ಕೆ ರಾಮ ರಾಮ ರಾಮ ಅನ್ರಿ, ಸೀತಾ ರಾಮ ಎನ್ನಿರೋ ಅಂತ ಈ ರೀತಿಯಾಗೆಲ್ಲ ಹೇಳುವಂಥದ್ದು. ನಾರಾಯಣ ಬರ್ಮದಲ್ಲಿ ಕೇವಲ ವಿಪ್ರವಾಸೇ ಅವತ್ತು ಅಂತ ಇದಿಷ್ಟೇ ಹೇಳಿಲ್ಲ, ಜೊತೆಗೆ ಭರತ ಮತ್ತು ಲಕ್ಷ್ಮಣನನ್ನು ಕೂಡ ಸಲಕ್ಷ್ಮಣ ಭರತಾಗ್ರಜ ಅಂತೇಳಿ ಈ ರೀತಿಯಾಗಿ ಅಲ್ಲಿ ಸೇರಿಸಿರೋದು. ಲಕ್ಷ್ಮಣ ಸೇವೆಯ ಸಾಕಾರ ಮೂರ್ತಿ, ಭರತ ತ್ಯಾಗದ ಮೂರ್ತಿ, ರಾಮ ಧರ್ಮದ ದೇವತೆ. ಇದರರ್ಥ ಧರ್ಮ ಯಾವಾಗಲೂ ಸೇವೆ ಮತ್ತು ತ್ಯಾಗಗಳನ್ನು ಬಯಸ್ತಾ ಇದೆ. ಲೋಕದ ದೃಷ್ಟಿಯಿಂದ ಸೀತಾಯುವಿಯುಕ್ತನಾಗಿರ್ತಕ್ಕಂಥ ರಾಮಚಂದ್ರನಿಗಾಗಿ ಕಪಿಗಳು ಸೀತಾನ್ವೇಷಣೆಯನ್ನು ಸೇವೆಯಲ್ಲಿ ತೊಡಗಿಕೊಂಡಿರೋ ಸಂದರ್ಭ, ಸೇವಾ ಕಾರ್ಯದ ಮುಂದಾಳುವತ್ವವನ್ನು ಹನುಮಂತ ವಹಿಸಿದ್ದಾನೆ. ಮುಂದೆ ಲಂಕೆಗೆ ಹೋಗ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಸಮುದ್ರ ಸೇತುವೆ ಎಲ್ಲವೂ ಕೂಡ ಸಿದ್ಧ ಆಗಿರುವಂಥದ್ದು, ತಯಾರಿ ನಡೆದಿದೆ. ಸಮುದ್ರದಲ್ಲಿ ಸೇತುವೆ ನಿರ್ಮಾಣ ಕಾರ್ಯ ಸುಲಭ ಅಲ್ಲ. ಕಪಿಗಳು ಹೊತ್ತು ತಂದ ಕಲ್ಲುಗಳೆಲ್ಲ ನೀರಿನ ಪಾಲಾದಾಗ ಹನುಮಂತ ಭಕ್ತಿಯಿಂದ ರಾಮದೇವರನ್ನು ಅಲ್ಲಿ ನಾಮವನ್ನು ಬರೆದು ನೀರಿನಲ್ಲಿ ಬಿಟ್ಟ ಕಲ್ಲು ನೀರಿನಲ್ಲಿ ತೇಲಕ್ಕೆ ಪ್ರಾರಂಭ ಆಯಿತು ಅಂತ ಕೇಳ್ತೀವಿ. ಜಡವಾಗಿರ್ತಕ್ಕಂಥ ಕಲ್ಲು ರಾಮನಾಮದ ಮಹಿಮೆದ್ದ ತೇಲತ್ತೆ ಅಂತಾದರೆ, ಚೇತನನಾಗಿರ್ತಕ್ಕಂಥ ಜೀವ ತನ್ನ ಹೃದಯದಲ್ಲಿ ರಾಮನಾಮ ಧರಿಸಿದಲ್ಲಿ ಸಂಸಾರ ಅನ್ನೋ ಸಮುದ್ರದಲ್ಲಿ ಎಂದಿಗೂ ಮುಳುಗೋದೇ ಇಲ್ಲ ಅನ್ನೋ ಸಂದೇಶವನ್ನು ಹನುಮಂತ ಈ ಪ್ರಸಂಗದಲ್ಲಿ ನಮಗೆ ತಿಳಿಸಿಕೊಟ್ಟಿರುವಂಥದ್ದು. ರಾಮನಾಮದ ಮಹಿಮೆ ನಮ್ಮ ಕಲ್ಪನೆಗೂ ಮೀರಿದ್ದು. ರಾಮಾಯಣದ ರಾಮನಾಮದ ಮಹಿಮೆಯಿಂದ ಕಲ್ಲು ತೇಲುತ್ತೆ ಅನ್ನೋ ವಾರ್ತೆ ಹೀಗೆ ಇರಬೇಕಾದ್ರೆ ಒಮ್ಮೆ ಲಂಕೆಗೂ ಮುಟ್ಟಿತಂತೆ. ನಾಮದ ಮಹಿಮೆ ಇಷ್ಟಿರಬೇಕಾದ್ರೆ ರಾಮ ಅವನ ಕತೆ ಏನು, ಅವನು ಶ್ರೀರಾಮನೇ ಬಂದುಬಿಟ್ರೆ ನಮ್ಮ ಕತೆ ಏನು ಅಂತ ರಾವಣ ಅವನ ಪತ್ನಿ ಮಂಡೋದರಿ ರಾವಣನ ಪ್ರಶ್ನೆ ಮಾಡ್ತಾಳೆ. ಆಗ ರಾವಣ ಹೇಳ್ತಾನೆ, ತನ್ನ ನಾಮಕ್ಕೂ ಅದೇ ಬೆಲೆ ಇದೆ ಅಂತ ಬಿಂಕದಿಂದ ಹೇಳ್ತಾನೆ. ರಾಮ ಏನು ಮಹಾ, ನನ್ನ ನಾಮಕ್ಕೂ ಅಷ್ಟೇ ಬೆಲೆ ಇದೆ ಅಂತ. ಒಬ್ರಿಗೊಬ್ಬರಿಗೆ ಮಾತು, ಒಬ್ರಿಗೊಬ್ಬರಿಗೆ ಮಾತಿನ ಚಕಮಕಿ ಆಗುತ್ತೆ. ರಾವಣ ಮತ್ತು ಮಂಡೋದರಿ ಸಮುದ್ರದ ತೀರಕ್ಕೆ ಬರ್ತಾರೆ. ಮಂಡೋದರಿಗೆ ನಂಬಿಕೆ ಹುಟ್ಟಿಸ್ಲಿಕ್ಕೆ ರಾವಣ ಒಂದು ಕಲ್ಲಲ್ಲಿ ತನ್ನ ಹೆಸರನ್ನು ಬರೆದು ನೀರಿಗೆ ಹಾಕ್ತಾನೆ. ಕಲ್ಲು ತೇಲತ್ತೆ, ಮಂಡೋದರಿ ಕಂಗಾಲಾಗ್ತಾಳೆ. ಇದು ಹೇಗೆ ಸಾಧ್ಯ ಅಂತ ಮತ್ತೆ ಮಂಡೋದರಿ ಪುನಃ ಪುನಃ ಕೇಳಿದಾಗ ರಾವಣ ಏಕಾಂತದಲ್ಲಿ ಹೇಳ್ತಾನೆ, ನಾನು ಕಲ್ಲಿನಲ್ಲಿ ರಾವಣ ಅಂತ ನಾಮವನ್ನೇನೋ ಬರೆದೆ, ಆದರೆ ಆ ಕಲ್ಲನ್ನು ನೀರಿಗೆ ಹಾಕಬೇಕಾದ್ರೆ ಈ ಕಲ್ಲು ತೇಲದೇ ಇದ್ದರೆ ಶ್ರೀರಾಮನ ಆಣೆ ಅಂತ ಹೇಳಿ ಹಾಕದೆ ಅದರಿಂದ ಕಲ್ಲು ತೇಲಿತು ಮುಳುಗಲಿಲ್ಲ ಅಂತ ನಿಜ ಸಂಗತಿಯನ್ನು ತಿಳಿಸಿದಾಗ ಮಂಡೋದರಿಗಾದ ಆಶ್ಚರ್ಯ ಅಷ್ಟಿಷ್ಟ ಅಲ್ಲ ಅಂತ ನಾವು ಕೇಳ್ತೀವಿ. ಶತ್ರುಪಕ್ಷದವನಾಗಿರ್ತಕ್ಕಂಥ ಅವರ ಮುಖಂಡನಾಗಿರ್ತಕ್ಕಂಥ ರಾವಣನ ಹೃದಯದಲ್ಲೂ ಚಿರಸ್ಥಾಯಿಯಾಗಿರೋನು ರಾಮ, ಅವನ ಮಹಿಮೆಯನ್ನು ಏನಂತ ವರ್ಣಿಸ್ಲಿ ಅಂತ. ಅದಕ್ಕೆ ಇನ್ನೊಂದು ದಂತಕಥೆಯನ್ನು ಪುರಾಣಕಾರರು ಹೇಳ್ತಾರೆ. ರಾಮನಾಮದ ಮಹಿಮೆಯನ್ನು ಕೇಳಿ ರಾಮನನ್ನೇ ಬೆರಗುಗೊಳಿಸಿದ ಕಥೆ ಅದು ಅಂತ. ಒಮ್ಮೆ ಕಪಿಗಳೆಲ್ಲ ಸೇರಿ ಸೇತುವೆ ಕಟ್ಟಿ ಆಯಾಸದಿಂದ ಮಲಗಿರ್ತಾರೆ. ಆಗ ಶ್ರೀರಾಮ ತಾನು ಎದ್ದಿದ್ದ, ಹೇಗೂ ಎಲ್ಲರೂ ನಿದ್ದೆ ಮಾಡಿದ್ದಾರೆ ಅಂತ ನಿಶ್ಚಯ ಮಾಡಿದ ರಾಮ ತಾನೂ ಒಂದು ಕಲ್ಲನ್ನು ತೆಗೆದು ನೀರಿಗೆ ಹಾಕದಂತೆ. ಆದರೆ ಆ ಕಲ್ಲು ನೀರಿನಲ್ಲಿ ಮುಳುಗಿದ್ದನ್ನು ಕಂಡು ಆಶ್ಚರ್ಯನೂ ಆಯಿತು, ದಿಗ್ಭ್ರಮೇನೂ ಆಯ್ತಂತೆ ರಾಮಚಂದ್ರ ದೇವರಿಗೆ. ಶ್ರೀರಾಮನಿಗೆ ಈ ದೃಶ್ಯವನ್ನು ತಾನು ಬಿಟ್ಟರೆ ಯಾರೂ ನೋಡಿಲ್ಲ ಅಂತ ಇಲ್ವೋ ಅಂತ ಹೀಗೆ ಎಲ್ಲ ಕಡೆ ಗಮನಿಸ್ತಾನೆ. ಆಗ ಮುಖ್ಯ ಪ್ರಾಣ ಮಾತ್ರ ಈ ದೃಶ್ಯವನ್ನು ತಾನು ನೋಡ್ತಿದ್ದಂತೆ. ಪ್ರಳಯ ಕಾಲದಲ್ಲೂ ಎಚ್ಚರದಿಂದ ಇರುವವನು ಪರಮ ಭಕ್ತನಾಗಿರ್ತಕ್ಕಂಥ ಹನುಮಂತ ದೇವರು. ಆಗ ಹನುಮಂತ ಆಡುವ ಮಾತು, ರಾಮನಾಮದ ಮಹಿಮೆಯನ್ನು ಮತ್ತಷ್ಟು ಸ್ಫುಟಗೊಳಿಸತ್ತೆ. ಶ್ರೀರಾಮ ಕಲ್ಲು ನೀರಿನಲ್ಲಿ ಮುಳುಗಿತು ಅಂತ ಚಿಂತೆ ಮಾಡಬೇಡ, ಚಿಂತೆ ಯಾಕೆ ಮಾಡ್ತಾ ಇದೆಯಾ. ಶ್ರೀರಾಮನೂ ನನ್ನನ್ನು ಕೈ ಬಿಟ್ಟ, ನಾನು ಹೇಗೆ ಬದುಕಲಿ ಅಂತ ಕಲ್ಲು ಮುಳುಗಿದ್ದೆ ಹೊರತು, ದುಃಖದಿಂದ ಮುಳುಗಿದ್ದೆ ಹೊರತು ಬೇರೆ ಅಲ್ಲ. ನಿನ್ನ ಹಸ್ತಸ್ಪರ್ಶದಿಂದ ಯಾರು ತಾನೇ ಬದುಕಿಯಾರು ಅಂತ ಶ್ರೀರಾಮನಿಗೆ ಹೇಳುತ್ತಾನೆ ಹನುಮಂತ. ಈ ಕತೆ ಕಾಲ್ಪನಿಕನೇ ಆದರೂ ಕೂಡ ಪರಮಾತ್ಮನ ನಿರ್ದೋಷತ್ವ ಅವನ ನಾಮದ ಮಹಿಮೆಯ ದಾರ್ಢ್ಯ ಉಂಟು ಮಾಡುತ್ತೆ. ಬೇಕಾದಷ್ಟು ಉದಾಹರಣೆಗಳನ್ನು ರಾಮಾಯಣದಲ್ಲಿ ಕೇಳ್ತೀವಿ. ರಾಮನ ಪಾದಸ್ಪರ್ಶದಿಂದ ಹಲ್ಲೆ ಕಲ್ಲಾಗಿದ್ದೋಳು, ಮತ್ತೆ ನಿಜರೂಪವನ್ನು ತಗೊಂಡ್ಲು. ರಾಮ ಕಥಾಶ್ರವಣದಿಂದ ಸಂಪಾತಿ ರೆಕ್ಕೆ ಪಡ್ಕೊಂತು. ರಾಮನ ದರ್ಶನದಿಂದ ಶರಭಂಗನ ಸಾಧನೆ ಪೂರ್ಣ ಆಯಿತು. ರಾಮನ ಆಲಿಂಗನದಿಂದ ಹನುಮಂತನಿಗೆ ಸಹಭೋಗ ಪ್ರಾಪ್ತಿಯಾಯಿತು. ರಾಮನನ್ನು ಆಶ್ರಯ ಮಾಡಿ ಅವನ ಹಿಂದೆ ಹೊರಟ ಕಪಿ, ನಾಯಿ, ಕತ್ತೆ ಎಲ್ಲವೂ ಕೂಡ ಮೋಕ್ಷ ಸಿಕ್ತು ಅಂತ. ಸಮಾಯಾತ ಸಮಾಯಾತ ಏ ಮೋಕ್ಷ ಪದೇಚ್ಛವಾಹ ಅಂತ. ಆದ್ದರಿಂದ ವಿಪ್ರವಾಸ ಅಂದರೆ ತಾಯಿಯ ಗರ್ಭದಿಂದ ಹೊರಟು ಸಂಸಾರ ಯಾತ್ರೆಯಲ್ಲಿ ಸಾಗುವಾಗ ರಾಮನಾಮನ ಹರಿಸ್ಮರಣೆಯನ್ನು ಸದಾ ಮಾಡಬೇಕು. ಹರಿನಾಮದ ಫಲಶ್ರುತಿ ಲಿಂಗದೇಹ ಭಂಗ, ಅದನ್ನೇ ದಾಸರು ರಾಮನಾಮ ಭಜಿಸಿದ ಬಗೆ ಉಂಟೆ ಭವದ ಬಂಧನ ಅಂತ ಈ ರೀತಿಯಾಗಿ ಹಾಡಿರುವಂಥದ್ದು. ಹೀಗೆ ರಾಮನ ಮಹಿಮೆ ಅನ್ನೋದು ವಿಶಿಷ್ಟವಾಗಿರ್ತಕ್ಕಂಥದ್ದು. ಎಲ್ಲ ಕಾಲದಲ್ಲೂ ಕೂಡ ಶ್ರೀರಾಮಚಂದ್ರನ ರಾಮನಾಮ ಸ್ಮರಣೆಯನ್ನು ಎಲ್ಲರೂ ಮಾಡಬೇಕು ಅಂತ.